ಉಡುಪಿ, ಬೆಳಗಾವಿ, ಬೀದರ್, ಕಲಬುರಗಿ, ರಾಯಚೂರು, ಚಿಕ್ಕಮಗಳೂರು, ಹಾಸನ, ಕೊಡಗು, ಬೆಂಗಳೂರು ನಗರ, ಬಳ್ಳಾರಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಇಲಾಖೆ ವರದಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಕ್ತಾಯ, ನಾಳೆ ಪರಿಶೀಲನೆ. ಸ್ವೀಪ್ ಸಮಿತಿ ವತಿಯಿಂದ ವಿವಿಧ ಜಿಲ್ಲೆಗಳಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮ. ನಾಗರಿಕ ಸೇವಾ ದಿನ, ಅಧಿಕಾರಿಗಳನ್ನುದ್ದೇಶಿಸಿ ನಾಳೆ ಪ್ರಧಾನಿ ಭಾಷಣ. ರಾಜ್ಯದ 11 ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಬೇಸಿಗೆ ಧಗೆಯ ಈ ಸಂದರ್ಭದಲ್ಲಿ ಕಾಫಿ ಬೆಳೆಯ ರಕ್ಷಣೆ ಮತ್ತು ಪೋಷಣೆ ಕುರಿತು ಎಸ್ಎಲ್ ಪಾಟೀಲ್ ಅವರೊಡನೆ ಸಂದರ್ಶನ. ಕೇಳಿದ್ರೆ ಕೊಡಗನ್ನು ಸೇರಿಕೊಂಡು ಮಲೆನಾಡು ಪ್ರದೇಶಗಳಲ್ಲಿ ಈ ಸಾರಿ ಬಿಸಿಲಿನ ಧಗೆ ಹೆಚ್ಚಿಗಿರೋದ್ರಿಂದ ಕಾಫಿ ಬೆಳೆಗಾರರು ಸೇರಿಕೊಂಡು ಬೇರೆ ಬೇರೆ ಬೆಳೆ ಮಾಡ್ತಕ್ಕಂಥ ಕೃಷಿಕರು ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿದ್ದಾರೆ. ಮುಂದೇನಾಗಬಹುದು ಅನ್ನೋ ಒಂದು ಆಲೋಚನೆಯಲ್ಲಿ ದಿನ ಕಳೀತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೊಡಗಿನಲ್ಲಿ ಬಹಳಷ್ಟು ಕೃಷಿಕರು ಕಾಫಿ ಬೆಳೆಯೋದ್ರಿಂದ ಕಾಫಿಗೆ ಈ ಒಂದು ಸಂದರ್ಭ ಹೇಗೆ ಪರಿಣಾಮ ಬೀರಬಲ್ಲದು, ಮುಂಬರುವ ದಿನಗಳಲ್ಲಿ ಏನು ಆಗಬಹುದು ಅನ್ನೋದ್ರ ಬಗ್ಗೆ ನಾವು ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾಗಿರುವ ಎಸ್ ಎಲ್ ಪಾಟೀಲ್ ಅವರ ಜೊತೆಗೆ ಮಾತನಾಡಿದ್ವಿ. ಡಾಕ್ಟರ್ ಶಿವಪ್ರಸಾದ್ ಅವರು ಚಟ್ಟಳಿಯಲ್ಲಿ ಇದ್ರು. ಅವರನ್ನ ಹೀಗೆ ಮಾತನಾಡಿಸಿದಾಗ ಪಾಟೀಲ್ರ ಹೆಸರನ್ನ ತಿಳಿಸಿದ್ರು. ಪಾಟೀಲ್ರು ತಕ್ಷಣ ಸ್ಪಂದಿಸಿ ವಿಚಾರಗಳನ್ನ ತಿಳಿಸಕ್ಕೆ ನಮ್ಮ ಜೊತೆಗಿದ್ದಾರೆ. ಆಲಿಸ್ಕೊಳ್ಳಿ, ಏನು ಕೆಲಸಗಳನ್ನ ತಪ್ಪದೆ ಮಾಡ್ಬೇಕನ್ನೋದ್ರ ಬಗ್ಗೆ ಅವರ ಸಲಹೆಗಳನ್ನು ತಿಳಿದುಕೊಂಡು ಕಾರ್ಯಪ್ರವೃತ್ತರಾದ್ರೆ ಅನ್ಕೊಳ್ವೆ. ಪಾಟೀಲ್ರೆ ನಮಸ್ಕಾರ. ನಮಸ್ತೆ ಸರ್. ಉಷ್ಣತೆ ಹೋದ ವರ್ಷ ಆಚೆ ವರ್ಷ ಹೇಗಿತ್ತು, ಈ ವರ್ಷ ಯಾವ ಮಟ್ಟದಲ್ಲಿದೆ? ಅನೇಕ ಕಾಫಿ ಬೆಳೆಗಾರರು ಹೇಳ್ತಾರೆ, ನಾವೊಂದು 15 ವರ್ಷದ ಹಿಂದೆ ನೋಡಿದ್ವು ಅಥವಾ ನಾವು ನೋಡೇ ಇಲ್ಲ ಇಷ್ಟೊಂದು ಧಗೆ ವಾತಾವರಣ ಅಂತ ಅನ್ಕೊಂಡು. ಹೌದು ಹೌದು ಹೌದು. ಏನ್ ಹೇಳ್ತೀರಿ ನಿಮ್ಮ ಅಭಿಪ್ರಾಯ ಸರ್? ನಾವು ಈ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯಲ್ಲಿ ನಾವು 1927 ಹಿಡಿದು 2022-23 ವರೆಗೂ ನಾವು ರೈನ್ಫಾಲ್ ಡೇಟನ್ನ ಕಲೆಕ್ಟ್ ಮಾಡ್ಕೊಂಡಿದೀವಿ. ಹಾಗೆ 75 ಹಿಡಿದುಕೊಂಡು ಇತ್ತೀಚಿನ ವರೆಗೂ ನಾವು ಟೆಂಪರೇಚರ್ ನ ನೋಡ್ಕೊಂಡಿದೀವಿ. ಇವಾಗ ಏನಾಗಿದೆ, ರೈನ್ಫಾಲ್ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಸರ್. 310 mm ವರೆಗೂ ಇನ್ಕ್ರೀಸ್ ಆಗ್ತಾ ಇದೆ ಪ್ರತಿ ವರ್ಷ ಕೂಡ. ಹಾಗೆ ಎರಾಟಿಕ್ ರೈನ್ಫಾಲ್, ನಮಗೆ ಬರೋ ಟೈಮ್ ಅಲ್ಲಿ ಮಳೆ ಬರ್ತಾ ಇಲ್ಲ. ಹಾಗೆ ಸಮ್ಮರ್ ಟೈಮ್ ಅಲ್ಲಿ ನಮ್ಗೆ ಬ್ಲಾಸಮ್ ಸಿಕ್ಕರೆ ಬ್ಯಾಕಿಂಗ್ ಶವರ್ ಸಿಗ್ತಾ ಇಲ್ಲ. ಸೌತ್ ವೆಸ್ಟ್ ಮಾನ್ಸೂನ್ ಟೈಮ್ ಅಲ್ಲಿ June 15 ಮಳೆ ಸ್ಟಾರ್ಟ್ ಆಗ್ಬೇಕು, ಅದು June 15 ಸಿಗ್ತಾ ಇಲ್ಲ. ಅವಾಗ ಏನಾಗುತ್ತೆ, ಜುಲೈ ಆಗಸ್ಟ್ ಅಲ್ಲಿ ಡೌನ್ ಪೋರ್ ಅಂದ್ರೆ ಅನ್ಪ್ರೆಸಿಡೆಂಟೆಡ್ ಹೆವಿ ಡೌನ್ ಪೋರ್ ಬರ್ತಾ ಇದೆ. ಅದಾದ ತಕ್ಷಣನೇ ನವೆಂಬರ್ ನಂತರನೇ ಸಮ್ ಟೈಮ್ಸ್ ಏನಾಗುತ್ತೆ, ಮಳೆ ಸ್ಟಾಪ್ ಆಗ್ತಿದೆ. ಅದೆಲ್ಲ ಏನಾಗ್ತಿದೆ ಅಂದ್ರೆ, ಇವಾಗ ಮಾಯ್ಚರ್ ಏನಾದ್ರೂ ಇವಾಗ ಇತ್ತಂದ್ರೆ, ಆಮೇಲೆ ಎನಫ್ ಮಾಯ್ಚರ್ ಇತ್ತಂದ್ರೆ ಸಮ್ಮರ್ ಟೈಮ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗ್ತಿದೆ ಸರ್. 1975 ಹಿಡಿದು ಇಲ್ಲಿವರೆಗೂ ನೋಡ್ತಿದೀವಿ. ಪರ್ಸನಲ್ ಆಗಿ ತಗೊಂಡ್ಬಿಟ್ಟು ಅನಲೈಸಿಸ್ ಮಾಡ್ತಿದೀನಿ. 2000-2001 ವರೆಗೂ ನಮ್ಗೆ ಕರೆಕ್ಟ್ ಆಗಿ 32 ಡಿಗ್ರಿ ಸೆಲ್ಸಿಯಸ್ ಇತ್ತು. ಆಮೇಲೆ 2018 ಹಿಡಿದು ಇಲ್ಲಿವರೆಗೂ ನೋಡಿದ್ರೆ ಸಮ್ಮರ್ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಿದೆ ಸರ್. ಎಷ್ಟಂದ್ರೆ 32-33 ಡಿಗ್ರಿ ಸೆಲ್ಸಿಯಸ್ ಇದ್ದಿದ್ದು ಇವಾಗ 35-37 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೋಗ್ತಾ ಇದೆ. ಅದು ಆಕ್ಚುಲಿ ನಾವು ಇವಾಗ ನಾರ್ತ್ ಕರ್ನಾಟಕದಲ್ಲಿ ನೋಡ್ಕೋಬಹುದಿತ್ತು, ಬಟ್ ಇವಾಗ ನಾವು ವೆಸ್ಟರ್ನ್ ಘಾಟ್ಸ್ ಆಫ್ ಇಂಡಿಯಾದಲ್ಲಿ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಟೆಂಪರೇಚರ್. ಇದೆಲ್ಲ ಯಾವ್ದಕ್ಕಂದ್ರೆ ನಮ್ಗೆ ವಾತಾವರಣದಲ್ಲಿ ಚೇಂಜ್ ಆಗ್ತಾ ಇದೆ. ಟೆಂಪರೇಚರ್ ಜಾಸ್ತಿ ಇದ್ರೆ ನಮಗೆ ಮಾಯ್ಶ್ಚರ್ ನವೆಂಬರ್ ವರೆಗೂ ಇದ್ದು ಕೂಡ ಅದೇನಾಗುತ್ತದೆ, ಎವಾಪರೇಷನ್ ಆಗ್ತಾ ಇದೆ. ಫಾಸ್ಟರ್ ರೇಟ್ ಅಲ್ಲಿ ಎವಾಪರೇಷನ್ ಆಗ್ತಿದೆ. ಕಾಫಿ ಗಿಡಗಳ ಸ್ಟ್ರೆಸ್ ಕಂಡೀಷನ್ ಅಲ್ಲಿ ಸಮ್ಮರ್ ಟೈಮ್ಸ್ ಅಲ್ಲಿ ನಾವು ನೋಡ್ತೀವಿ, ವಿಲ್ಟಿಂಗ್ ಸಿಂಪ್ಟಮ್ಸ್ ಆಗ್ತಿದೆ, ಆಮೇಲೆ ಸ್ಕಾಚಿಂಗ್ ಸಿಂಪ್ಟಮ್ಸ್ ಆಗ್ತಿದೆ. ತದನಂತರ ಏನಾಗ್ತಿದೆ, ನಮ್ಗೆ ಬ್ಲಾಸಮ್ ಶವರ್ ಸಿಕ್ಬಿಟ್ಟು ಬ್ಯಾಕಿಂಗ್ ಶವರ್ ಸಿಗ್ಲಿಲ್ಲ ಅಂತಂದ್ರೆ ಫ್ರೂಟ್ ಸೆಟ್ ಅಪ್ಲೈ ಆಗ್ತಿದೆ ಸರ್. ಹೆವಿ ಅಂದ್ರೆ ಇವಾಗ ಫೋರ್ಸ್ ಫ್ರೂಟ್ ಸೆಟ್ ನ ಅಬ್ಸರ್ವ್ ಮಾಡ್ತಾ ಇದೀವಿ. ಇತ್ತೀಚಿನ ಪೀರಿಯಡ್ ಅಲ್ಲಿ ನಾನು ಹೋಗಿದ್ದೀನಿ ಮಡಿಕೇರಿ, ನಮ್ ಚಟ್ಟಹಳ್ಳಿಯಲ್ಲಿ ನಮ್ದೊಂದು ಆಟೋಮೇಟೆಡ್ ವೆದರ್ ಸ್ಟೇಷನ್ಸ್ ಇನ್ಸ್ಟಾಲ್ ಮಾಡ್ಬೇಕಾಗಿತ್ತು. ಅದು ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಎಲ್ಲಾ ಎಸ್ಟೇಟ್ಸ್ ನ ನಾನು ನೋಡ್ತಾ ಹೋದೆ. ಬಟ್ ಏನಾಗ್ತಿದೆ ಅಂದ್ರೆ ಮಡಿಕೇರಿ ಆಯ್ತು, ನಮ್ಮ ಬಾಳೆಹೊನ್ನೂರ್ ಆಯ್ತು, ಚಿಕ್ಕಮಂಗ್ಳೂರ್ ಆಯ್ತು, ಈ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ವಿಲ್ಟಿಂಗ್ ಸಿಂಪ್ಟಮ್ಸ್ ಎಲ್ಲ ಕಾಣ್ತಾ ಇದೆ ಕಾಫಿ ಗಿಡಗಳಲ್ಲಿ. ಅದು ಇನ್ನು ಪರ್ಮನೆಂಟ್ ವಿಲ್ಟಿಂಗ್ ಅಲ್ಲಿ ಹೋಗಿಲ್ಲ. ಪರ್ಮನೆಂಟ್ ವಿಲ್ಟಿಂಗ್ ಹೋಯ್ತಂದ್ರೆ ಎಲ್ಲ ನಮ್ಗೆ ಲಾಸ್ ಆಗ್ತಾ ಇದೆ. ವಿಲ್ಟಿಂಗ್ ಸಿಂಪ್ಟಮ್ಸ್ ಗೆ ಎಲ್ಲ ಸಿಗ್ತಾ ಇದೆ. ಆಮೇಲೆ ಓಪನ್ ಕಂಡೀಷನ್ ಅಲ್ಲಿ ಅಂದ್ರೆ ಸ್ಕಾಚಿಂಗ್ ಎಫೆಕ್ಟ್ಸ್ ನ ನೋಡ್ತಾ ಇದೀವಿ. ಎಲ್ಲ ಸುಟ್ಟಂತ ಎಲೆಗಳನ್ನ ಫಸ್ಟ್ ಶೇಡ್ ನ ನಾವು ಮೇಂಟೈನ್ ಮಾಡ್ಬೇಕು ಸರ್. ಅರೇಬಿಕಾದಲ್ಲಿ 50-60% ಶೇಡ್ ನ ಮೇಂಟೈನ್ ಮಾಡ್ಲಿಕ್ಕೆ ಹೇಳ್ತೀವಿ. ಹಾಗೆ ರೋಬಸ್ಟಾದಲ್ಲಿ 32-40% ಇನ್ ಅನ್ಇರಿಗೇಟೆಡ್ ಕಂಡೀಷನ್ ಅಲ್ಲಿ, 42-50% ಇನ್ ಅನ್ಇರಿಗೇಟೆಡ್ ಅಲ್ಲಿ, 32-40% ಇನ್ ಇರಿಗೇಟೆಡ್ ರೋಬಸ್ಟಾದಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ನಾವು ಹೇಳ್ತೇವೆ. ಶೇಡ್ ಮೇಂಟೈನ್ ಮಾಡಿದ್ರೆ ನಿಮ್ ಕಾಫಿ ಪ್ಲಾಂಟ್ಸ್ ನ ನಾವು ಸರ್ವೈವ್ ಮಾಡ್ಕೋಬಹುದು ಈ ಟೈಮ್ ಅಲ್ಲಿ. ಶೇಡ್ ಪ್ಲಾಂಟ್ಸ್ ನೀವು ಓಪನ್ ಮಾಡ್ತಾ ಹೋದ್ರೆ ಸ್ಕಾಚಿಂಗ್ ಎಫೆಕ್ಟ್ ಸಿಗ್ತಿದೆ, ಆಮೇಲೆ ವಿಲ್ಟಿಂಗ್ ಆಗ್ತವೆ, ಆಮೇಲೆ ಫುಡ್ ಸೆಟ್ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಫಸ್ಟ್ ಪ್ರಯಾರಿಟಿ ಶೇಡ್ ನ ಮೇಂಟೈನ್ ಮಾಡ್ಕೋಬೇಕು. ತದನಂತರ ಏನಾದ್ರೆ ವಾಟರ್ ಕನ್ಸರ್ವೇಶನ್ ಸ್ಟ್ರಕ್ಚರ್ಸ್ ನ ಸ್ವಲ್ಪ ಫಾಸ್ಟ್ ರೇಟ್ ಆಗಿ ಮಾಡ್ಕೋಬೇಕು, ಯಾಕಂದ್ರೆ ನಮ್ಗೆ ಕರೆಕ್ಟ್ ಟೈಮ್ ಅಲ್ಲಿ ಮಳೆ ಸಿಗ್ತಾ ಇಲ್ಲ. ಇವಾಗ ಬ್ಲಾಸಮ್ ಬ್ಯಾಕಿಂಗ್ ಶವರ್ಸ್ ನಮ್ಗೆ ಸಿಗ್ಬೇಕಂದ್ರೆ ವಾಟರ್ ರಿಸೋರ್ಸ್ ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ಕೊಂಡ್ರೆ, ಬ್ಲಾಸಮ್ ಕೊಟ್ಟು ಬ್ಯಾಕಿಂಗ್ ಕೊಟ್ಟು ಸಪ್ಲಿಮೆಂಟ್ಸ್ ಇರಿಗೇಷನ್ಸ್ ಕೊಡ್ತಾ ಹೋದ್ರೆ ಪ್ಲಾಂಟ್ಸ್ ಸರ್ವೈವ್ ಆಗ್ತದೆ ಸರ್. ಕಾಫಿ ಬೋರ್ಡ್ ಇಂದ ಕೂಡ ಸಬ್ಸಿಡಿನೂ ಸಿಗ್ತಾ ಇದೆ ವಾಟರ್ ಆಗ್ಮೆಂಟೇಷನ್ ಗೆ. ಕಾಫಿ ಮಂಡಳಿ ನ ಅಪ್ರೋಚ್ ಮಾಡ್ಕೊಂಡ್ಬಿಟ್ಟು ಏನೋ ಯಾವ ತರ ಇದೆ ತಿಳ್ಕೊಂಡ್ಬಿಟ್ಟು ಇವಾಗಂತೂ ಕೊಡ್ತಾ ಇದಾರೆ ಸಬ್ಸಿಡಿ, ಅಪ್ರೋಚ್ ಮಾಡ್ಕೋಬಹುದು. ತದನಂತರ ಏನಾಗುತ್ತೆ, ವಾಟರ್ ರಿಸೋರ್ಸ್ ಇತ್ತು ಅಂತಂದ್ರೆ ನೀವು ಬ್ಲಾಸಮ್ ಬ್ಯಾಕಿಂಗ್ ಕೊಟ್ಬಿಟ್ಟು ನಿಮ್ಗೆ ಫ್ರೂಟ್ ಸೆಟ್ ಚೆನ್ನಾಗುತ್ತೆ. ಆಮೇಲೆ ಸಪೋರ್ಟಿವ್ ಸಪ್ಲಿಮೆಂಟ್ ಇರಿಗೇಷನ್ಸ್ ಕೊಡ್ತಾ ಇದ್ರೆ ನಿಮ್ಗೆ ಮೇ ವರ್ಗೂ ಕೊಡ್ತಾ ಇದ್ರೆ ಇಳುವರಿಯಲ್ಲಿ ಯಾವ್ದು ವ್ಯತ್ಯಾಸ ಕೂಡ ಆಗೋದಿಲ್ಲ. ಅಂದ್ರೆ ವಾರಕ್ಕೆ ಒಂದ್ಸರಿ ಕೊಡ್ಬೇಕಾ ಅಥವಾ ಹೇಗೆ? ಹೌದು ಸರ್, ಅದು ಆಕ್ಚುಲಿ ಅಂದ್ರೆ ಒನ್ ಇಂಚ್ ನೀವು ಇರಿಗೇಷನ್ಸ್ ಕೊಟ್ರೆ ಅಟ್ ಲೀಸ್ಟ್ ಅದು ನಿಮ್ಗೆ 32-45 ಡೇಸ್ ನೀವು ಸಾಯಿಲ್ ಮಾಯ್ಶ್ಚರ್ ಇರುತ್ತೆ, ಅಲ್ಲಿವರೆಗೂ ನೀವು ಕೊಡಬಹುದು. ಮತ್ತೆ ಮಳೆ ಬರ್ಲಿಲ್ಲ ಅಂತಂದ್ರೆ ಮತ್ತೆ 45 ಡೇಸ್ ಇಂಟರ್ವಲ್ಸ್ ಅಲ್ಲಿ ಮತ್ತೊಂದ್ಸರಿ ಇರಿಗೇಷನ್ ಕೊಟ್ರೆ ಒಳ್ಳೇದಾಗುತ್ತೆ. ಬಟ್ ಇಲ್ಲಿ ಈಗ ಏನಾಗಿದೆ, ಕೆಲವಾರು ಕಡೆಗೆ ಪ್ರತಿ ವರ್ಷ ಮರಗಸಿ ಮಾಡಿದ ತರ ಮಾಡ್ಬಿಟ್ಟಿದ್ದಾರೆ. ಹೌದು ಹೌದು. ಆಮೇಲೆ ನೀರಿಂದು ಸಮಸ್ಯೆ ಇಲ್ಲ, ಹೆಂಗೋ ಬಂದೇ ಬರುತ್ತೆ. ಫೆಬ್ರವರಿ ಮಾರ್ಚ್ ನಲ್ಲಿ ಮಳೆ ಬಂದೇ ಬರುತ್ತೆ, ಒಂದು 10-20 ವರ್ಷಗಳ ಅನುಭವ ಅಂತ ಅನ್ಕೊಂಡು. ಈ ತರ ಪರಿಸ್ಥಿತಿಯಲ್ಲಿ ಇರೋರಿಗೆ ಏನು ನೀವು ಸಲಹೆ ಕೊಡ್ತೀರಿ ಸರ್? ಈ ಮರಗಸಿ ಅನ್ನೋದನ್ನ ಸ್ವಲ್ಪ ನೀವು ಮೊದ್ಲಿಂದ ಮೊದ್ಲು ಹೆಂಗಿತ್ತು ಅಂದ್ರೆ ಕರೆಕ್ಟ್ ಟೈಮ್ಗೆ ನಾವು ರೈನ್ ನ ಪ್ರೆಡಿಕ್ಟ್ ಮಾಡ್ತಾ ಇದ್ವಿ. ಫೆಬ್ರವರಿ ಮಾರ್ಚ್ ಅಲ್ಲಿ ಅಂದ್ರೆ ಗ್ಯಾರಂಟಿ ನಮ್ಗೆ ಮಳೆ ರಿಸೀವ್ ಆಗುತ್ತೆ ಅಂತ. ಬಟ್ ಈ ಇತ್ತೀಚಿನ ವಾತಾವರಣ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ನಾವು ಅವೇರ್ನೆಸ್ ತಗೋಬೇಕು, ಯಾಕಂದ್ರೆ ಈಗ ಮರಗಸಿ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು, ಯಾಕಂದ್ರೆ ಟೆಂಪರೇಚರ್ ಕೂಡ ಜಾಸ್ತಿ ಆಗ್ತಿದೆ. ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಮರಗಸಿ ಮಾಡಿದ್ರೆ ಸ್ವಲ್ಪ ಸ್ಕಾಚಿಂಗ್ ಎಫೆಕ್ಟ್ಸ್ ನ ನಾವು ನೋಡ್ತಾ ಇದೀವಿ ಸರ್. ಈಗ ಮಾಡಿರೋ ಪ್ರದೇಶ ಒಂದು ನೀರಿಲ್ಲ, ಈ ಎರಡು ವಿಚಾರಗಳಲ್ಲಿರುವ ರೈತರಿಗೆ ಏನು ನೀವು ಸಲಹೆ ಕೊಡ್ತೀರಿ, ಹೇಗೆ ನಿಭಾಯಿಸಬಹುದು? ಸೊ ನೀರಿದ್ರೆ ವಾಟರ್ ಸೋರ್ಸ್ ಇದ್ರೆ ನೀವು ಇರಿಗೇಷನ್ ನೀರಿಲ್ಲ ಅಂತಂದ್ರೆ ನಮ್ಗೆ ನೆಕ್ಸ್ಟ್ ಏನಿದೆ ಅಂತಂದ್ರೆ ಡ್ರೌಟ್ ಅಮ್ಯುಲರೇಟಿವ್ ಮೇಜರ್ ಇದೆ. ಸೊ ಅದನ್ನ ಕೈಗೊಂಡ್ರೆ ತಮ್ಗೆ ಯಾವ್ದು ಲಾಸ್ ಆಗಲ್ಲ. ಏನ್ ಮಾಡ್ಬೋದು? ಅದು 1 kg ಯೂರಿಯಾ ಸರ್, ನ್ಯೂಟ್ರಿಯಂಟ್ ಮಿಕ್ಸ್ಚರ್ ಮಾರ್ಕೆಟ್ ಅಲ್ಲಿ ಸಿಗತ್ತೆ, ಯೂರಿಯಾ ಸಿಗತ್ತೆ. 1 kg ಯೂರಿಯಾ, 1 kg SSP, ಸಿಂಗಲ್ ಸೂಪರ್ ಫಾಸ್ಫೇಟ್ ಸರ್. ಆಮೇಲೆ 750 ಗ್ರಾಮ್ ಮ್ಯೂರೇಟ್ ಆಫ್ ಪೊಟ್ಯಾಶ್, 1 kg ಜಿಂಕ್ ಸಲ್ಫೈಟ್, ಆಮೇಲೆ 50 ml ಪ್ಲಾನಿಫಿಕ್ಸ್ ಅದ್ರ ಜೊತೆಗೆ. ಅದನ್ನ 200 liter ನೀರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಸ್ಪ್ರೇ ಮಾಡಿದ್ರೆ ಒಳ್ಳೇದು ಸರ್. ಯಾಕಂದ್ರೆ ಅದು ಏನಾಗುತ್ತೆ, ಅದು 45 days ಇಂಟರ್ವಲ್ ಸರ್. 45 days ಇಂಟರ್ವಲ್ಸ್ ಒಂದ್ಸರಿ ಇವಾಗ ಸ್ಪ್ರೇ ಮಾಡಿದ್ರೆ 45 days ವರ್ಗೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮಳೆ ಬಂದ್ರೆ ಏನೋ ಪ್ರಾಬ್ಲಮ್ ಇಲ್ಲ, ಮಳೆ ಬರ್ಲಿಲ್ಲ ಅಂತಂದ್ರೆ ಮತ್ತೆ ಇದು ಈ ನ್ಯೂಟ್ರಿಯಂಟ್ ಮಿಕ್ಸರ್ ಅಂದ್ರೆ ನಾಲ್ಕು ಪದಾರ್ಥ ಇರೋದು ಸಿದ್ಧಪಡಿಸಿದ್ದಪ್ಪ ಏನು ಸಾಮಗ್ರಿ ಸಿಗುತ್ತಾ ಅಥವಾ ಇಲ್ಲ ಸರ್? ನಾರ್ಮಲಿ ಎಲ್ಲ ಪ್ಲಾಂಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಫರ್ಟಿಲೈಸರ್ಸ್ ಎಲ್ಲ ತಂದು ಇಟ್ಕೊಂಡಿರ್ತಾರೆ, ಅದ್ರಲ್ಲಿ ಯೂರಿಯಾ ಇರುತ್ತೆ, SSP ಇರುತ್ತೆ, ಮ್ಯೂರೇಟ್ ಆಫ್ ಪೊಟ್ಯಾಶ್ ತಂದು ಇಟ್ಕೊಂಡಿರ್ತಾರೆ, ಆಮೇಲೆ ಜಿಂಕ್ ಸಲ್ಫೇಟ್ ಆಮೇಲೆ ಪ್ಲಾಂಟ್ ಫಿಕ್ಸ್ ಅಂದ್ಬಿಟ್ಟು ಅದ್ರ ಮಿಕ್ಸ್ ಮಾಡಿದ್ರೆ ಸಾಕು. ಇನ್ನೊಂದ್ಸರಿ ಹೇಳಿ ಪಾಟೀಲ್ ರೀ, ಏನೇನು ಎಷ್ಟು? 1 kg ಯೂರಿಯಾ. 1 kg ಯೂರಿಯಾ ಹಾ ಸರ್. 1 kg SSP ಸಿಂಗಲ್ ಸೂಪರ್ ಫಾಸ್ಫೇಟ್, 1 kg ಸಿಂಗಲ್ ಸೂಪರ್ ಫಾಸ್ಫೇಟ್, 750 ಗ್ರಾಮ್ ಮ್ಯೂರೇಟ್ ಆಫ್ ಪೊಟ್ಯಾಶ್, 750 ಗ್ರಾಮ್ ಮ್ಯೂರೇಟ್ ಆಫ್ ಪೊಟ್ಯಾಶ್, 1 kg ಜಿಂಕ್ ಸಲ್ಫೇಟ್, 1 kg ಜಿಂಕ್ ಸಲ್ಫೇಟ್, ಆಮೇಲೆ 50 ml ಪ್ಲಾನೋಫಿಕ್ಸ್. 50 ml ಪ್ಲಾನೋಫಿಕ್ಸ್ ಇದನ್ನ 200 ಲೀಟರ್ ನೀರಿಗೆ ಹೌದು ಮಿಕ್ಸ್ ಮಾಡಿ ಗಿಡಗಳ ಎಲೆ ಮೇಲೆ ಮತ್ತು ಕೆಳಗಡೆ ಎರಡು ಕಡೆ ಕಾನ್ಸಂಟ್ರೇಟ್ ಬಿಟ್ಟು ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ಅದ್ರ ಇನ್ಬೌಂಡ್ ವಾಟರ್ ಕೆಪಾಸಿಟಿ ಅಂತ ಹೇಳ್ತೀವಿ ನಾವು ಲೀವ್ಸ್ ಅಲ್ಲಿ, ಅದು ಇನ್ಕ್ರೀಸ್ ಆಗುತ್ತೆ, ಟರ್ಜಿಡಿಟಿ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಎವಾಪರೇಷನ್ ಸ್ವಲ್ಪ ಟ್ರಾನ್ಸ್ಪಿರೇಷನ್ ಕಡಿಮೆ ಮಾಡುತ್ತೆ. ಅಂದ್ರೆ ಗಿಡಗಳಿಂದ ನೀರು ಆವಿಯಾಗೋದು ಕಡಿಮೆ ಆಗುತ್ತೆ ಸರ್. ಆಮೇಲೆ ಇಂಟ್ರಿನ್ಸಿಕ್ ವಾಟರ್ ಯೂಸ್ ಎಫಿಸಿಯನ್ಸಿ ಅಂತ ಹೇಳ್ತೀವಿ, ಪ್ಲಾಂಟ್ ತಮ್ಮಲ್ಲಿರೋ ವಾಟರ್ನ ಯೂಸ್ ಮಾಡ್ಕೊಂಡು ಬಯೋಮಾಸ್ ನ ಪ್ರೊಡಕ್ಷನ್ ಮಾಡ್ತಾ ಇರ್ತವೆ, ಸೊ ಅದು ಜಾಸ್ತಿ ಆಗುತ್ತೆ ಸರ್ ಇದು ಸ್ಪ್ರೇ ಮಾಡಿದ್ರೆ. ಆಮೇಲೆ ಫ್ರೂಟ್ ಸೆಟ್ ಆಮೇಲೆ ಪೋಸ್ಟ್ ಸೆಟ್ ಲಾಸಸ್ ಅಂತ ಹೇಳ್ತೀವಿ, ಬೆರಿಯಲ್ಲಿ ಬ್ರೌನಿಂಗ್ ಬ್ಲಾಕಿಂಗ್ ಆಗ್ತಿರುತ್ತೆ ಆಫ್ಟರ್ ಬ್ಲಾಸಮ್ಸ್, ಸೊ ಇದೆಲ್ಲ ತಡೆಗಟ್ಕೊಳ್ಬಹುದು. ಇದನ್ನ ಅರೇಬಿಕಾ ಮತ್ತು ರೋಬಸ್ಟಾ ಎರಡಕ್ಕೂ ಬಳಸ್ಕೋಬಹುದು? ರೋಬಸ್ಟಾಗೆ ನಾವು ರೆಕಮೆಂಡ್ ಮಾಡ್ತೀವಿ ಸರ್ ಇದನ್ನ. ಅರೇಬಿಕಾಗ ಏನಾಗುತ್ತೆ ಅಂದ್ರೆ ಆಲ್ರೆಡಿ ಅವರು 50-60% ಶೇಡ್ ಇದ್ದೇ ಇರುತ್ತೆ, ಸೊ ಅವಾಗ ನೆಸರಿ ಆಗಲ್ಲ ಸರ್. ಸೊ ರೋಬಸ್ಟಾಗೆ ಸ್ವಲ್ಪ ಓಪನ್ ಮಾಡಿರ್ತಾರೆ, ಅವಾಗ ನಾವು ನ್ಯೂಟ್ರಿಯಂಟ್ ಮಿಕ್ಸ್ ಅನ್ನ ಸ್ಪ್ರೇ ಮಾಡ್ಕೋಬಹುದು. ಈಗ ಕೆಲವೊಂದ್ ಕಡೆಗೆ ನೆರಳಿದ್ರು ಅರೆ ಮಲೆನಾಡು ಅಥವಾ ಸ್ವಲ್ಪ ಮಲೆನಾಡು ಪ್ರದೇಶ ಹೊರತುಪಡಿಸಿ ಅಂದ್ರೆ ಅಂಚಿನಲ್ಲಿರುವ ಕೆಲವಾರು ತೋಟಗಳಲ್ಲಿ ಗಿಡಗಳು ಬಳಿಲಿ ಹೋಗ್ಬಿಟ್ಟಿದಾವೆ, ಒಂಥರ ಸುಟ್ಟಂಗಾಗಿದಾವೆ, ನೀರು ಕೊಡಕ್ ಆಗ್ತಾ ಇಲ್ಲ, ಏನ್ ಮಾಡ್ಬೋದು ಅಂತ ಅನ್ಕೊಂಡು ಯೋಚನೆ ಮಾಡೋರ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಏನಾಗುತ್ತೆ ಅಂದ್ರೆ ಡೇಡ್ ಲಾಪಿಂಗ್ ಏನಾದ್ರೂ ಮಾಡ್ತೀವಿ, ಶೆಡ್ ರೆಗ್ಯುಲೇಷನ್ ತೊಗೊಳ್ತಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಿಟ್ಟು ಅರೇಬಿಕಾ ಪ್ಲಾಂಟೇಶನ್ಸ್ ಅಲ್ಲಿ ಅದನ್ನ ಏನ್ ಮಾಡ್ಕೋಬೇಕಂದ್ರೆ, ಯಾಕಂದ್ರೆ ನಮ್ಗೆ ವೈಸ್ ಟೆಂಬೋರರ್ ಒಂದಿದೆ ಏಪ್ರಿಲ್ ಅಲ್ಲಿ ಫ್ಲೈಟ್ ಪೀರಿಯಡ್ ಅಲ್ಲಿ, ಶೆಡ್ ಲಾಪಿಂಗ್ ಶೆಡ್ ರೆಗ್ಯುಲೇಷನ್ ಇವಾಗ ಮಾಡದೆ ಆಮೇಲೆ ಏಪ್ರಿಲ್ ನಂತರ ನೀವು ತಗೊಂಡ್ರೆ ಸ್ವಲ್ಪ ನಾವು ಕಾಫಿ ಗಿಡಗಳನ್ನ ಉಳಿಸ್ಕೋಬಹುದು. ಈ ವರ್ಷದ ಧಗೆಯನ್ನ ನೋಡ್ಕೊಂಡು ಹೋದ ವರ್ಷಕ್ಕಿಂತ ಹೆಚ್ಚಿನ ಇದೆ ಅಲ್ವಾ? ಜಾಸ್ತಿ ಇದೆ ಸರ್, 36-37 ಬರ್ತಾ ಇದೆ ಇವಾಗ, ಇನ್ನು ಕಂಪ್ಲೀಟ್ ಮಾಡಿಲ್ಲ ನಾವು ಅನಲೈಸಿಸ್, ಏಪ್ರಿಲ್ ನಂತರನೇ ನಾವು ಅನಲೈಸಿಸ್ ಮಾಡಿದಾಗ ಗೊತ್ತಾಗುತ್ತೆ, ಈಗಂತೂ 36-37. ಈಚಿನ ಒಂದು 4-6 ವರ್ಷಗಳ ಒಂದು ಬಿಸಿಲನ್ನ ನೋಡ್ಕೊಂಡು ಈ ವರ್ಷನೇ ಹೆಚ್ಚು ಅನ್ಸುತ್ತಲ್ವಾ? ಜಾಸ್ತಿ ಇದೆ ಸರ್ ಈ ವರ್ಷನೇ ಸರ್. ಅದು ಕಾಫಿ ತೋಟದಲ್ಲಿ ಹಾಕಿರುವ ಕಾಳು ಮೆಣಸಿಗೂ ಸಮಸ್ಯೆ, ಏಲಕ್ಕಿಗೂ ತೊಂದ್ರೆ, ಇನ್ನು ಬೇರೆ ಕಿತ್ತಲೆ ಬೇರೆ ಬೇರೆ ಗಿಡಗಳಿಗೂ ನೀರಿನ ಕೊರತೆ ಮತ್ತು ಧಗೆ. ಆಮೇಲೆ ಎಷ್ಟೋ ಕಡೆಗೆ ಇರೋ ಹೊಂಡಗಳಲ್ಲಿ ಕೊಳಗಳಲ್ಲಿ ಕೆರೆಗಳಲ್ಲಿ ನೀರು ಹೊಡೆದು ಖಾಲಿ ಆಗಿದೆ, ಏನಪ್ಪ ಮುಂದೆ ಅನ್ನೋ ತರ ಸಮಸ್ಯೆ. ಹೌದು ಸರ್, ಅದೇ. ಸೊ ಈ ನೀರಿಲ್ಲ ಅಂತಂದ್ರೆ ಈ ತರ ನಾವು ನ್ಯೂಟ್ರಿಯಂಟ್ ಮಿಕ್ಸ್ಚರ್ ಸ್ಪ್ರೇ ಮಾಡಿದ್ರೆ ನೀರನ್ನು ಕೂಡ ಇನ್ಕ್ರೀಸ್ ಮಾಡ್ಕೋಬಹುದು ಸರ್, ಯಾವುದು ಕೂಡ ಲಾಸ್ ಆಗಲ್ಲ ಸರ್. ಬಹಳ ಮುಖ್ಯವಾದ ಸಂಗತಿ, ಈಗ ಮರಗಸಿ ಮಾಡದೇ ಇರೋರು ಸ್ವಲ್ಪ ವಿಳಂಬ ಮಾಡ್ಕೊಂಡು ಮುಂದಿನ ಪರಿಸ್ಥಿತಿ ಗಮನಿಸಿಕೊಂಡು ಕೈಗೊಳ್ಳಿ. ಹೌದು ಸರ್. ಆಮೇಲೆ ತಾವು ಹೇಳಿದಂಗೆ ಯೂರಿಯಾ, ಸಿಂಗಲ್ ಸೂಪರ್ ಫಾಸ್ಫೇಟ್, ಮ್ಯೂರೇಟ್ ಆಫ್ ಪೊಟ್ಯಾಶ್, ಜಿಂಕ್ ಸಲ್ಫೇಟ್ ಮತ್ತು ಪ್ಲಾನೋಫಿಕ್ಸ್. ಹೌದು. ಇವನ್ನ 200 ಲೀಟರ್ಗೆ ನೀವು ಹೇಳಿದ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪಡಣೆ ಮಾಡ್ಕೊಂಡು 40-45 ದಿನ ಗಿಡಗಳು ಲವಲವಿಕೆಯಿಂದ ಇರ್ತವೆ. ಮತ್ತೆ ಸಾಧ್ಯ ಇರೋರು ಗಿಡಗಳ ಬುಡಕ್ಕೆ ಹೊದಿಕೆ ಕೊಟ್ಕೊಂಡು ನೀರು ಉಣಿಸುವಾಗ ಮಾಡ್ಕೊಳ್ಳೇಬೇಕು ಸರ್. ಪ್ರತಿ ವರ್ಷನೂ ಕೂಡ ಪಟ್ಟೆ ಹೊಚ್ಚಲೇಬೇಕು, ಅವನು ಮಲ್ಚಿಂಗ್ ಅಂತ ಕರಿತೀವಿ ನಾವು, ಯಾವ್ದೋ ಲೀಫ್ ಲೀಟರ್ಸ್ ಅದನ್ನೆಲ್ಲ ಬೇಸ್ ಕಾಫಿ ಗಿಡಗಳ ಬೇಸ್ ಇರ್ತದಲ್ಲ ಅದ್ರಲ್ಲೆಲ್ಲ ಮುಚ್ಚಲೇಬೇಕಾಗತ್ತೆ. ಸೊ ಅದ್ ಮಲ್ಚಿಂಗ್ ಮಾಡಿಬಿಟ್ಟು ಡಿ ಮಲ್ಚನ್ನ ನೀವು ಮಾನ್ಸೂನ್ ಟೈಮ್ ಅಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಏರೇಷನ್ಸ್ ಬರುತ್ತೆ, ಆಮೇಲೆ ಅವಾಗ ಬೆರಿ ಡ್ರಾಪ್ಸ್ ಅನ್ನು ಕಡಿಮೆ ಆಗುತ್ತೆ ಸರ್. ಮತ್ತೆ ಪ್ರತಿ ವರ್ಷ ಸಗಣಿ ಗೊಬ್ಬರ ಕೊಟ್ಕೊಂಡು ಬೆಳೆ ಮಾಡ್ತಾ ಇದ್ರೆ ಅದು ಒಂಥರ ಬೆಳೆ ರಕ್ಷಣೆಗೂ ಅನುಕೂಲ. ಹೌದು ಸರ್, ಸಾಯಿಲ್ ಮಾಯಿಶ್ಚರ್ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್, ಅದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ. ನಿಜ. ರೈತರು ಸಹಜವಾಗಿ ಆತಂಕದಲ್ಲಿ ಇದಾರೆ, ಕಾಫಿ ಬೆಳೆಗಾರರಿಗೆ ಒಂಥರ ಮುಂದೆ ಏನಾದೀತು ಅನ್ನೋ ತರ. ಹೌದು. ನೀರಿದ್ದವರು ಮತ್ತೆ ಈ ತರ ನೆರಳಿನ ಒಂದು ನಿರ್ವಹಣೆ ಪ್ರಯಾರಿಟಿ ಅಂದ್ರೆ ಫಸ್ಟ್ ಪ್ರಯಾರಿಟಿ ಅಂತಂದ್ರೆ ನಮ್ಗೆ ನೆರಳನ್ನ ಮಾಡ್ಕೊಳ್ಳೇಬೇಕು ಸಣ್ಣ. ಹೌದೌದು, ಯಾಕಂದ್ರೆ ಈ ತರ ಹಾರ್ಶ್ ಕ್ಲೈಮೇಟ್ಸ್ ಇದ್ರೆ ಕಂಪ್ಯೂಟರ್ ಬದುಕೋದು ಸ್ವಲ್ಪ ಕಷ್ಟ ಆಗತ್ತೆ ಅಲ್ವಾ. ಅದಕ್ಕೆ ಇವಾಗ ಯಾರ್ಯಾರು ಓಪನ್ ಕಂಡೀಷನ್ ಕಲ್ಟಿವೇಶನ್ ಅಲ್ಲಿ ಮಾಡ್ತಾ ಇರ್ತಾರೆ, ಸ್ವಲ್ಪ ಅವೇರ್ನೆಸ್ ತಗೊಳ್ಬೇಕಾಗತ್ತೆ. ಅಟ್ ಲೀಸ್ಟ್ ನಮ್ಗೆ 32-40% ಇರಿಗೇಟೆಡ್ ಅಲ್ಲಿ, 40-50% ಅಲ್ಲಿ, 50% ಅನ್ಇರಿಗೇಟೆಡ್ ರೋಬಸ್ಟದಲ್ಲಿ ಮೇಂಟೈನ್ ಮಾಡ್ಲೇಬೇಕಾಗತ್ತೆ. ಹೌದು ಹೌದು ಪಟೇಲ್ ರೀ, ತಾವು ಹೇಳ್ತಾ ಇದ್ರಿ ಒಂದು ನೆರಳನ್ನ ನಿಯಂತ್ರಣ ಮಾಡೋ ನಿಟ್ಟಿನಲ್ಲಿ ಗಮನ ಹರಿಸೋದು, ಮತ್ತೆ ನೀರಿನ ಪೂರೈಕೆ, ಆಮೇಲೆ ಈ ಒಂದು ಪದಾರ್ಥಗಳ ಸಿಂಪರಣೆ. ಇದನ್ನು ಹೊರತಾಗಿ ಇನ್ನೇನು ಸಲಹೆ ಕೊಡಬಲ್ರಿ? ಇದ್ರ ಹೊರತಾಗಿ ಸರ್ ಇವಾಗ ಎಕ್ಸ್ಪೋಸ್ಡ್ ಏರಿಯಾ ಇರ್ತದೆ ಸರ್, ಎಕ್ಸ್ಪೋಸ್ಡ್ ಏರಿಯಾ ರೋಬಸ್ಟ ಕಾಫಿ ಪ್ಲಾಂಟೇಶನ್ ಅಲ್ಲಿ ನೋಡ್ತೀವಿ, ಸಮ್ ಪ್ಲಾಂಟರ್ಸ್ ಇದನ್ನ ಮಾಡ್ತಿರ್ತಾರೆ. ಸೊ ಅಂತ ಪ್ರದೇಶದಲ್ಲಿ ಲೈಮ್ ಸ್ಪ್ರೇ ಅಂತ ಹೇಳ್ತೀವಿ, ತಿಳಿ ನೀರನ್ನ ಸಿಂಪಡಿಸ ಮಾಡ್ಬೇಕು ಸರ್. 10% ಎಷ್ಟಂದ್ರೆ 10% ಸರ್ ಅದು. ಅಂದ್ರೆ ಈಗ ಒಂದು ಬ್ಯಾರಲ್ ನೀರಿಗೆ? ಹೌದು ಸರ್, 20 kg ಸ್ಪ್ರೇ ಲೈಮ್. ಅದ್ರ ಜೊತೆಗೆ 0.5% ಸ್ಟಾರ್ಚ್ ಅಂತ ಕರಿತೀವಿ, ನಾರ್ಮಲಿ ಇರತ್ತೆ 1 kg. ಅದನ್ನ 200 liter ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದು. ಇದು ಕಾಂಟ್ಯಾಕ್ಟ್ ಶೇಡ್ ಆಗಿ ವರ್ಕ್ ಮಾಡತ್ತೆ, ಯಾಕಂದ್ರೆ ಸೋಲಾರ್ ರೇಡಿಯೇಷನ್ಸ್ ಜಾಸ್ತಿ ಬರ್ತಾ ಇರೋದ್ರಿಂದ ಅದು ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಕಾಫಿ ಗಿಡಗಳಿಗೆ ಸ್ಕಾಚಿಂಗ್ ಎಫೆಕ್ಟ್ಸ್ ಕಡಿಮೆ ಆಗ್ತಾವೆ. ಅದು ಈ ತೋಟಗಳಲ್ಲಿ ರೈತರನ್ನು ಕಾಫಿ ಬೆಳೆಗಾರರು ಈ ಸುಣ್ಣದ ತಿಳಿ ನೀರನ್ನ ಸಿಂಪಡಣೆ ಮಾಡ್ಕೋಬಹುದ? ಮಾಡ್ಕೋಬಹುದು ಸರ್, ಮಾಡ್ಕೋಬಹುದು. ಅಂದ್ರೆ ಹೈಯರ್ ಟೆಂಪರೇಚರ್ ಆಮೇಲೆ ಅಂತ ಪ್ರದೇಶದಲ್ಲಿ ಇದು ಮಾಡೋದ್ರಿಂದ ಒಳ್ಳೇದಾಗುತ್ತೆ. ಕಾಳು ಮೆಣಸಿಗೂ ಇದನ್ನ ಹೇಳ್ತಾರಲ್ವಾ? ಹೌದು ಸರ್, ಇದನ್ನ ಹೇಳ್ತಾರೆ. ಕಾಳು ಮೆಣಸು ಜೊತೆಗೆ ಇದನ್ನ ಹೊಡೆದ್ರೆ ಇನ್ನೂ ಪರವಾಗಿಲ್ಲ. ಮತ್ತೆ ಸಣ್ಣ ಸಸಿಗಳು ಹೋದ ವರ್ಷ ಹಾಕಿರೋನ್ನ ಹೊದಿಕೆ ಕೊಟ್ಕೊಂಡು ಆದಷ್ಟು ನೀರ್ ಕಡಿಮೆ ಇದ್ರು ಒಂದೊಂದ್ ಗಿಡಕ್ಕೆ ನೀರ್ ಕೊಟ್ಕಂತ ಹೋಗಿ ಉಳಿಸ್ಕೊಂಡ್ರೆ ಒಳ್ಳೇದೇ. ಹೌದು ಸರ್, ಒಂದು ಹಟ್ಟಿಂಗ್ ಕೊಡ್ಬೇಕು ಸರ್ ಅವ್ರಿಗೆ, ಸಪ್ಲೈ ಅಥವಾ ರೀಪ್ಲಾಂಟ್ಸ್ ಎಲ್ಲೆಲ್ಲಿ ಮಾಡಿರ್ತಾರಲ್ಲ ಹಟ್ಟಿಂಗ್ ಕೊಟ್ಟು, ಇಲ್ಲ ಅಂತಂದ್ರೆ ಸಬ್ ಸಾಯಿಲ್ ಇಂಜೆಕ್ಟರ್ ಅಂತ ಹೇಳಿ ಸಿಕ್ಕ, ಅದನ್ನ 2 liter ಪ್ರತಿ ಗಿಡಕ್ಕೆ 15 days ಇಂಟರ್ವಲ್ ಅಲ್ಲಿ ಕೊಡ್ತಾ ಹೋದ್ರೆ ಪ್ಲಾಂಟ್ಸ್ ಅನ್ನ ಸರ್ವೆ ಮಾಡ್ಕೋಬೇಕು. ಅದು ಗೂಡ್ ಕಟ್ಟದಂತ ಅನ್ಕೊಂಡು ಕೆಲವರ್ ಕಡೆಗೆ ಬಹಳ ಜಾಣತನದಿಂದ ಮಾಡ್ತಾರೆ. ಹೌದು ಹೌದು, ಬಿಸಿಲು ಗಿಡದ ಮೇಲೆ ಬೀಳಬಾರ್ದು ಅನ್ಕೊಂಡು ಅಲ್ಲೇ ಸ್ಥಳೀಯವಾಗಿ ಸಿಗೋ ರಂಬೆ ಕೊಂಬೆಗಳ ಎಲೆಯನ್ನ ಸೇರಿಸಿ ರಕ್ಷಣೆ ಮಾಡ್ಕೊಂಡು ಬೆಳೆಸ್ತಾರೆ. ಹೌದು ಸರ್. ಮತ್ತೆ ಸಮಸ್ಯೆಗಳು ಎಲ್ಲಾ ಕ್ಷೇತ್ರಕ್ಕೂ ಬಂದೇ ಬರ್ತವೆ, ಯಾವ ಕ್ಷೇತ್ರವೂ ಹೊರತಾಗಿಲ್ಲ. ಹೌದು ಸರ್, ಎಲ್ಲ ಕಡೆ ಇವಾಗಂತೂ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇದೆ ಸರ್. ಹೌದು, ಮತ್ತೆ ಈ ಮುಂಬರೋ ದಿನಗಳಲ್ಲಿನ ಈ ತರದ ಸಮಸ್ಯೆಗಳು ಬಂದೇ ಬರ್ತವೆ ಅಂತ ಅನ್ಕೊಂಡು ನಮ್ಮ ಕಾಫಿ ಬೆಳೆಗಾರರಿಗೆ ಗೊತ್ತು, ಕೃಷಿಕರಿಗೆ ಗೊತ್ತು. ಹೌದು, ಅದಕ್ಕೆ ಈಗ ಕೆಲವೊಬ್ರು ಏನ್ ಮಾಡ್ತಾರೆ, ಹತ್ತಿ ಮರಗಳು ಬಹಳ ಸೂಕ್ತ ಕಾಫಿ ತೋಟಕ್ಕೆ ಅನ್ಕೊಂಡು ಹೇಳೋದಿದೆ. ಹೌದು ಹೌದು ಸರ್, ಈ ಬೇಸಿಗೆ ಧಗೆಯನ್ನ ಸಹಿಸಿಕೊಳ್ಳಿಕ್ಕೆ, ಮಣ್ಣಿನ ಫಲವತ್ತತೆಯನ್ನ ಸುಧಾರಣೆ ಮಾಡ್ಲಿಕ್ಕೆ. ಏನಿದೆ ಸರ್, ಕ್ಯಾರೆಕ್ಟರ್ಸ್ ಡಿಫ್ರೆಂಟ್. ಅದು ಮಾನ್ಸೂನ್ ಟೈಮ್ ಅಲ್ಲಿ ಎಲೆಗಳನ್ನೆಲ್ಲ ಉದುರಿಸುತ್ತೆ, ಸಮ್ಮರ್ ಟೈಮ್ ಅಲ್ಲಿ ಚಿಗುರು ಒಡೆಯುತ್ತೆ, ಎವರ್ ಗ್ರೀನ್ ಪ್ಲಾಂಟ್ಸ್, ಹಂಗಾಗಿ ನೆರಳು ಚೆನ್ನಾಗಿ ಬರುತ್ತೆ ಸರ್. ಹೌದು ಹೌದು, ಆ ತರದನ್ನ ನಾವು ಬೆಳ್ಕೊಂಡ್ರೆ ಒಳ್ಳೇದೇ. ಪ್ರತಿ ವರ್ಷ ಮರಗಸಿ ಮಾಡ್ಬೇಕು, ಮರ ಕಪಾತ್ ಮಾಡ್ಬೇಕನ್ನೋ ಒಂದು ಆಲೋಚನೆ ಇಟ್ಕೊಂಡು ಹೋಗೋದು ತಾಪತ್ರಾಯನೆ. ಹೌದು ಹೌದು ಸರ್, ಇತ್ತೀಚಿನ ವರ್ಷಗಳಲ್ಲಿ ಮರಗಸಿ ಮಾಡೋ ಜನನೂ ಸರಿಯಾಗಿ ಸಿಗ್ತಾ ಇಲ್ಲ, ಯಾವ ಮಾಡಿಸ್ಬೇಕು ಏನನ್ನೋದು ಒಂಥರ ಗೊಂದಲನೆ. ಹೌದು ಹೌದು ಸರ್. ಈ ತರ ಹತ್ತಿ ಮರ ಹೇಳಿದ್ರಲ್ಲ, ಈ ತರದ ಯಾವ್ಯಾವ ಮರಗಳನ್ನ ಹಾಕೊಳ್ಬಹುದು ನಮ್ಮ ರೈತರು? ಹತ್ತಿ ಗಿಡ ಇದೆ, ಹಾವಳಿಗೆ ಅಂತೇಳಿ ಬರುತ್ತೆ, ಹಾವಳಿಗೆ, ಬಾಲಂಜಿ ಗಿಡ ಅಂತೇಳಿ ಬರುತ್ತೆ, ಬಾಲಂಜಿ, ಅದು ಕ್ಯಾರೆಕ್ಟರ್ಸ್ ಡಿಫ್ರೆಂಟ್. ನಾನು ಹೇಳಿದ್ನಲ್ಲ ಈ ತರ ಇರುತ್ತೆ ಸರ್. ಹೌದು, ಯಾವಾಗ ಸ್ನಪ್ ಶೇಡ್ಸ್ ಅನ್ನ ಈ ಟೈಮ್ ಅಲ್ಲಿ ಕೊಟ್ಬಿಟ್ಟು ಆಮೇಲೆ ಲೀವ್ಸ್ ಅನ್ನೆಲ್ಲ ಶೆಡ್ ಮಾಡೋದು ಮಾನ್ಸೂನ್ ಅಲ್ಲಿ. ಸೊ ಅವಾಗ ಏನಾಗುತ್ತೆ, ನಿಮ್ ಶೇಡ್ ರೆಗ್ಯುಲೇಷನ್ ಮಾಡೋದು ತಪ್ಪತ್ತೆ, ನೆಸರಿನೇ ಇರಲ್ಲ, ನಿಜ, ಲೇಬರ್ ಸ್ಕ್ಯಾರ್ಸಿಟಿ, ಆಮೇಲೆ ಸ್ಕಿಲ್ಡ್ ವರ್ಕರ್ಸ್ ಇರಲ್ಲ ಮರಗಸಿ ಮಾಡ್ಲಿಕ್ಕೆ. ಇಂತ ಗಿಡಗಳನ್ನ ಹಾಕೊಂಡ್ರೆ ಉಪಯುಕ್ತವಾಗುತ್ತೆ. ನೇಚರ್ ಇಸ್ ದ ಬೆಸ್ಟ್ ಟೀಚರ್ ಅಂತ ರವೀಂದ್ರನಾಥ್ ಟ್ಯಾಗೋರ್ ಹೇಳಿದ್ರು. ಹೌದು, ನಿಸರ್ಗದಲ್ಲೇ ಉತ್ತರ ನಮಗೆ ಸಿಗುತ್ತೆ, ಗಮನಿಸ್ತಾ ಇರ್ಬೇಕು. ಹೌದು ಸರ್, ಅದನ್ನ ಪಾಲಿಸ್ಕೊಂಡ್ರೆ ನಮಗ್ ಒಳ್ಳೇದು, ನಿಸರ್ಗಕ್ಕೂ ಹಿತವೆ. ಹೌದು ಹೌದು ಸರ್, ಕಷ್ಟಗಳು ಬರೋದು ಒಂದ್ ರೀತಿಯಲ್ಲಿ ನಮಗೆ ಚೆನ್ನಾಗಿ ಪಾಠ ಕಲಿಸ್ತವೆ, ಮತ್ತೆ ಒಂಥರ ನಾವೇನ್ ತಪ್ಪು ಮಾಡಿದೀವಿ ಅಂತ ಹೇಳ್ಕೊಡ್ತವೆ, ಅದರಿಂದ ನಾವು ಕಲಿಬೇಕಾಗತ್ತೆ. ನಿಜ ನಿಜ ನಿಜ, ಅದು ಬಿಫೋರ್ ಡೇ ನೇಚರ್ ಏನ್ ಕೊಡತ್ತೆ ಅಂದ್ರೆ ಸಿಗ್ನಲ್ಸ್ ಕೊಡ್ತಾ ಇರ್ತದೆ, ಬಟ್ ನಾವು ಅವೇರ್ನೆಸ್ ತಗೋಬೇಕು ಸರ್, ಕೊಡ್ತಿದೆ ಈ ತರ ಆಗ್ತಿದೆ ಮುಂದೆ ಏನಾಗುತ್ತೆ ಅಂತೇಳಿ ನಾವು ಪ್ರಿಕಾಷನ್ಸ್ ತಗೊಂಡ್ರೆ ಒಳ್ಳೇದಾಗತ್ತೆ. ಹೌದು ಹೌದು, ಇಲ್ಲ ಸೂಕ್ತ ಸಮಯದಲ್ಲಿ ತಾವು ಸ್ಪಂದಿಸಿ ಒಳ್ಳೆ ಸಲಹೆಗಳನ್ನ ಕೊಟ್ಟಿದ್ರಿ ನಮ್ಮ ಕಾಫಿ ಬೆಳೆಗಾರರಿಗೆ, ತಮಗೆ ಧನ್ಯವಾದಗಳು. ಸಂಖ್ಯೆನ ತಾವೇ ಹೇಳ್ಬಿಡಿ. 9164-28107. ಹೌದು, ಸೂಕ್ತ ಸಮಯಕ್ಕೆ ತಾವು ಸಿಕ್ಕಿದ್ದು, ವಿಚಾರ ತಿಳಿಸಿದ್ದು, ಒಂಥರ ನಮಗೂ ಸಮಾಧಾನ ಆಗಿದೆ. ಕಾಫಿ ಬೆಳೆಗಾರರು ಈ ನಿಟ್ಟಿನಲ್ಲಿ ಗಮನ ಹರಿಸಿ ಪಾಟೀಲ್ ರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳಿ ಕೃಷಿ ಮಾಹಿತಿ. ರೈತ ಬಾಂಧವರೇ, ಕೇಳುಗರೆ, ಪಶ್ಚಿಮ ಘಟ್ಟಗಳ ಈ ಮಲೆನಾಡು ಪ್ರದೇಶ ಕಾಫಿಗೆ ಪ್ರಶಸ್ತವಾದುದು. ಕಾಫಿ ಈ ಭಾಗದ ರೈತರ ಪ್ರಿಯವಾದ ಬೆಳೆ. ಮಲೆನಾಡಿನ ಈ ಪರಿಸರವನ್ನು ಕಾಫಿ ಇಷ್ಟಪಡುತ್ತೆ. ವೈವಿಧ್ಯಮಯವಾದ ವೃಕ್ಷಗಳ ಜೊತೆ ಕಾಫಿ ಚಂದವಾಗಿ ವರ್ಷ ವರ್ಷಕ್ಕೆ ಬೆಳವಣಿಗೆ ಆಗ್ತಾ ಇರುತ್ತೆ ಅಲ್ವಾ? ಅರೇಬಿಕಾ ಮತ್ತು ರೋಬಸ್ಟಾ ಈ ಎರಡು ಪ್ರಭೇದಗಳಲ್ಲಿ ವಿಭಿನ್ನವಾದ ತಳಿಗಳಿದ್ದಾವೆ. ಕಾಫಿ ಮಂಡಳಿ ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದೆ. ಅರೇಬಿಕಾ ಸುವಾಸನೆಗೆ ಪರಿಮಳಕ್ಕೆ ಹೆಸರುವಾಸಿ. ರೋಬಸ್ಟಾ ಕಾಫಿಗೆ ಮತ್ತಷ್ಟು ಸ್ವಾದವನ್ನು ಕೊಡಲಿಕ್ಕೆ, ಕಾಫಿ ರುಚಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ನೆರವಾಗಬಲ್ಲದು. ಕಾಫಿಯಲ್ಲಿ ಪ್ರಮುಖವಾಗಿ ಕ್ಯಾಫಿನ್ ಇರುತ್ತೆ. ಇದರ ಜೊತೆಗೆ ನೂರಾರು ಯಾಕೆ ಸಾವಿರಾರು ರೀತಿಯ ರಾಸಾಯನಿಕ ಘಟಕಗಳು ಇದ್ದಾವೆ ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ಕಾಫಿ ಚೈತನ್ಯಕ್ಕೆ ಹೆಸರುವಾಸಿಯಾದುದು. ಸುಸ್ತಾದಾಗ, ಲವಲವಿಕೆ ಕಡಿಮೆ ಆದಾಗ, ಸ್ನೇಹಿತರು ಬಂದಾಗ, ಆತ್ಮೀಯರು ಭೇಟಿಯಾದಾಗ ಕಾಫಿ ಪಾನೀಯ ಈ ಸಂದರ್ಭದಲ್ಲಿ ಸಹಾಯಕ ಬರುತ್ತೆ. ಮಲೆನಾಡಿನ ಮುದ್ದಿನ ಬೆಳೆಯಾಗಿರುವ ಕಾಫಿ ಅನೇಕರನ್ನು ಬೆಳೆಸಿದೆ. ಕಾಫಿ ತೋಟಗಳು ನೋಡಲಿಕ್ಕೆ ಹಿತವಾದ ಪ್ರದೇಶಗಳು. ಹೂವಾದಾಗಲಂತೂ ಪ್ರವಾಸಿಗರನ್ನು ಕ್ಷಣಕಾಲ ನಿಲ್ಲಿಸಿ ಆಮೇಲೆ ಕಳಿಸ್ಕೊಡ್ತವೆ. ಕಾಫಿ ಬಗ್ಗೆ ಮಾತಾಡ್ತಾ ಹೋದರೆ, ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಹೋದರೆ, ಹುಡುಕ್ತಾ ಹೋದರೆ ಸಾಕಷ್ಟಿದೆ. ಕರ್ನಾಟಕದಲ್ಲಿ ಕೊಡಗನ್ನು ಸೇರಿಕೊಂಡು ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಕಾಫಿಯನ್ನು ಬೆಳೆಯಲಾಗ್ತಾ ಇದೆ. ಕಣಿವೆಗಳಲ್ಲಿ ಬೆಟ್ಟಗಳ ಸಾಲುಗಳಲ್ಲಿ ಕಾಫಿ ನೆಲೆಯೂರಿದೆ, ನಲ್ಮೆಯ ಬೆಳೆಯಾಗಿದೆ. ಕೇಳುಗರೆ, ಕಾಫಿ ಕುರಿತಂತೆ ಈಗ ನಿಮಗೊಂದು ಸ್ವಾದಿಷ್ಟವಾದ ಹಾಡು. ವಿಶೇಷವಾಗಿ ಕಾಫಿ ಪಾನೀಯವನ್ನು ಅನೇಕರು ಇಷ್ಟಪಟ್ಟು ಬಳಕೆ ಮಾಡಿಕೊಳ್ತಾರೆ. ಆದರೆ ಸಕ್ಕರೆ ಬಳಸಿದ ಕಾಫಿ ಅಷ್ಟೊಂದು ಹಿತವಲ್ಲ, ಬೆಲ್ಲದ್ದೇ ಒಳ್ಳೆಯದು ಅಂತ ಅಂದ್ಕೊಂಡು ನಮ್ಮ ಹಿರಿಯರು ಈಗಲೂ ಹೇಳೋದಿದೆ. ಈಗಲೂ ಅನೇಕರು ಬೆಲ್ಲದ ಕಾಫಿಯನ್ನೇ ಸೇವನೆ ಮಾಡೋದಿದೆ. ಹೊರಗಡೆ ದೇಶಗಳಲ್ಲಿ ಕಾಫಿಗೆ ಹಾಲನ್ನೇ ಸೇರಿಸೋದಿಲ್ಲ ಅಂತ ಅಂದ್ಕೊಂಡು ಅಲ್ಲಿ ಹೋಗಿ ಬಂದಿರೋರು ಹೇಳ್ತಾರೆ. ಕಪ್ಪು ಕಾಫಿ, ಬ್ಲ್ಯಾಕ್ ಕಾಫಿ ಬಹು ಜನಪ್ರಿಯವಾಗಿದೆ ಅಂತ ಅಂದ್ಕೊಂಡು ನೀವು ಕೇಳಿದಿರಿ. ಚಿಕ್ಕೋರಿ ಇವತ್ತು ಕಾಫಿಗಿಂತ ಹೆಚ್ಚು ಹಣವನ್ನು ಮಾಡಿದೆ ಅಂತ ಅಂದ್ಕೊಂಡು ಮಾತಾಡೋದಿದೆ. ಕಾಫಿ ಪುಡಿಯೊಂದಿಗೆ ಚಿಕ್ಕೋರಿ ಸೇರಿಕೊಂಡು ಕಾಫಿಯ ಮೂಲ ಸ್ವರೂಪಕ್ಕೆ ಅಡ್ಡಿ ಮಾಡಿದೆ, ಹಾಗೆ ಆರೋಗ್ಯಕ್ಕೂ ತೊಂದರೆ ಕೊಡ್ತಾ ಇದೆ ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ಶುದ್ಧವಾದ ಕಾಫಿಯೇ ಶ್ರೇಷ್ಠವಾದದ್ದು, ಉಪಯುಕ್ತವಾದದ್ದು ಅಂತ ಅಂದ್ಕೊಂಡು ಕಾಫಿ ಉದ್ದಿಮೆಯಲ್ಲಿ ನಿರತರಾಗಿರೋರು ಖಚಿತವಾಗಿ ಮಾತನಾಡ್ತಾರೆ. ಈಗ ಬಿ ಎ ಗಣೇಶ್, ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾಮೂರ್ತಿ ಅವರು ಹಾಡಿದ ಈ ಗೀತೆ ನಿಮಗಾಗಿ. ವಾದ್ಯ ಸಹಕಾರದಲ್ಲಿ ಕೀಬೋರ್ಡ್ ಶ್ರೀನಿವಾಸ್, ತಬಲ ಸೀತಾರಾಮ್. ಕಾಫಿ ಪಾನೀಯ ಚೈತನ್ಯದ ಉದಯ, ಕಾಫಿ ಪಾನೀಯ ಚೈತನ್ಯದ ಉದಯ, ಚಿಕೋರಿ ಅಪಾಯ ಬೆಲ್ಲ ಅಪೇಕ್ಷಣೀಯ, ಬೆಲ್ಲ ಅಪೇಕ್ಷಣೀಯ, ಬೆಲ್ಲ ಅಪೇಕ್ಷಣೀಯ, ಕಾಫಿ ಪಾನೀಯ ಚೈತನ್ಯದ ಉದಯ, ಕಾಫಿ ಪಾನೀಯ ಚೈತನ್ಯದ ಉದಯ, ಕಾಫಿಗೆ ಸಕ್ಕರೆ ಒಳಿತಲ್ಲ, ಹಾಲು ಬೇಕಾಗಿಲ್ಲ, ಕಾಫಿಗೆ ಸಕ್ಕರೆ ಒಳಿತಲ್ಲ, ಹಾಲು ಬೇಕಾಗಿಲ್ಲ, ಕಪ್ಪು ಕಾಫಿ ವಿಶ್ವದಲ್ಲೆಲ್ಲ ಶುದ್ಧ ಕಾಫಿ ಅಪಾಯವಲ್ಲ, ಶುದ್ಧ ಕಾಫಿ ಅಪಾಯವಲ್ಲ, ಕಾಫಿಗೆ ಸಕ್ಕರೆ ಒಳಿತಲ್ಲ, ಹಾಲು ಬೇಕಾಗಿಲ್ಲ, ಕಪ್ಪು ಕಾಫಿಯ ವಿಶ್ವದಲ್ಲೆಲ್ಲ ಶುದ್ಧ ಕಾಫಿ ಅಪಾಯವಲ್ಲ ಶುದ್ಧ ಕಾಫಿ ಅಪಾಯವಲ್ಲ ಶುದ್ಧ ಕಾಫಿ ಅಪಾಯವಲ್ಲ ಕಾಫಿ ಪಾನೀಯ ಚೈತನ್ಯದ ಉದಯ ಕಾಫಿ ಪಾನೀಯ ಚೈತನ್ಯದ ಉದಯ ಮಲೆನಾಡಿನಲ್ಲಿ ಕಾಫಿ ವೃಕ್ಷಗಳೊಂದಿಗೆ ಸಹವಾಸಿ ಮಲೆನಾಡಿನಲ್ಲಿ ಕಾಫಿ ವೃಕ್ಷಗಳೊಂದಿಗೆ ಸಹವಾಸಿ ಚಿತ್ರಣ ಹೃದಯ ಸ್ಪರ್ಶಿ ಸರ್ವರಿಗೂ ಖುಷಿ ಖುಷಿ ಸರ್ವರಿಗೂ ಖುಷಿ ಖುಷಿ ಸರ್ವರಿಗೂ ಖುಷಿ ಖುಷಿ ಕಾಫಿ ಪಾನೀಯ ಚೈತನ್ಯದ ಉದಯ ಕಾಫಿ ಪಾನೀಯ ಚೈತನ್ಯದ ಉದಯ ವಿಷಗಳು ಒಳಿತಲ್ಲ ಏಕ ಬೆಳೆ ಹಿತವಲ್ಲ ವಿಷಗಳು ಒಳಿತಲ್ಲ ಏಕ ಬೆಳೆ ಹಿತವಲ್ಲ ಚಿಂತೆಗಳು ಸಲ್ಲ ಅತಿ ಖರ್ಚು ತರವಲ್ಲ ಅತಿ ಖರ್ಚು ತರವಲ್ಲ ಅತಿ ಖರ್ಚು ತರವಲ್ಲ ಕಾಫಿ ಪಾನೀಯ ಚೈತನ್ಯದ ಉದಯ ಕಾಫಿ ಪಾನೀಯ ಚೈತನ್ಯದ ಉದಯ ಚಿಕೋರಿ ಅಪಾಯ ಎಲ್ಲ ಅಪೇಕ್ಷಣೀಯ ಬೆಲ್ಲ ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪೇಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 15,000 ರೂಪಾಯಿಯಿಂದ 15,350 ರೂಪಾಯಿ, ಅರಬಿಕಾ ಚೆರಿ 7,800 ರೂಪಾಯಿಯಿಂದ 8,000 ರೂಪಾಯಿ, ರೊಬೇಸ್ಟಾ ಪಾರ್ಚ್ಮೆಂಟ್ 10,300 ರೂಪಾಯಿಯಿಂದ 10,500 ರೂಪಾಯಿ, ರೊಬೇಸ್ಟಾ ಚೆರಿ 5,450 ರೂಪಾಯಿಯಿಂದ 5,650 ರೂಪಾಯಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಪ್ರಸ್ತುತ ಕೃಷಿ ಪರಿಸ್ಥಿತಿಗಳ ಅವಲೋಕನ ನಾಡುನಾಡಿ. ಇದರಲ್ಲಿ ಸಂಜೀವ್ ಜಗನ್ಮೋಹನ್ ಮತ್ತು ರಾಣಿ ಮೊಣ್ಣಪ್ಪ ಅವರೊಡನೆ ಸಂದರ್ಶನ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇಂದು ರಾತ್ರಿ 9:30 ಕನ್ನಡ ಭಾರತಿಯಲ್ಲಿ ಅನು ಬೆಳ್ಳೆ ಅವರಿಂದ ಸಣ್ಣ ಕಥೆಯನ್ನು ಕೇಳಲಿದ್ದೀರಿ. ಕೇಳಿ ಅನು ಬೆಳ್ಳೆ ಅವರಿಂದ ಸಣ್ಣ ಕತೆ ಮನಸ್ಸಿನ ಪಲ್ಲವಿ. ಬಳಿಕ ಡಾಕ್ಟರ್ ರಮಾನಂದ ಅವರಿಂದ ಕಾವ್ಯಧಾರೆ. ಕೇಳುಗರೆ, ನಾಳೆ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ರಂಜಾನ್ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಮಡಿಕೇರಿಯ ಅಹಮದಿಯ ಜಮಾತ್ನ ಮಹಿಳಾ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕೇಳಿ ನಾಳೆ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ. 5:30 ಕೊಡಗಿನ ಜನಪದ ಹಾಡುಗಳನ್ನು ಕೇಳಲಿದ್ದೀರಿ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್, ಇದರ ಸ್ಥಾಪಕಾಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ ಶೇಕಡ 100ರಷ್ಟು ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿವಾಣಿ ವೆಂಕಟೇಶ್. ಜಂಪೆನ ವಿವರ. ಇಂದು ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಕೊಡುಗೆ ಹಾಕಿರುವ ದಿನ ಆಗಿತ್ತು. ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂಗೆ 31 ನಾಮಪತ್ರ ಸಲ್ಲಿಕೆಯಾಗಿದ್ದು 22 ಅಭ್ಯರ್ಥಿಗಳಿಂದ ಈ ನಾಮಪತ್ರ ಸಲ್ಲಿಕೆಯಾಯಿತು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂಗೆ 12 ನಾಮಪತ್ರ ಸಲ್ಲಿಕೆಯಾಗಿದ್ದು 10 ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆಯಾಯಿತು ಅಂತ ಸಂಬಂಧಪಟ್ಟ ಚುನಾವಣಾಧಿಕಾರಿಯವರು ತಿಳಿಸಿದರು. ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ 2023 ಮತದಾನ ಹಂಗೆ ಮತ ಎಣಿಕೆ ಕಾರ್ಯನ ಸುಸೂತ್ರ ಆಗಿ ನಡೆಸಿಕೆ ಹಂಗೆ ಶಾಂತಿಯುತ ಆಗಿ ಕಾನೂನು ಸುವ್ಯವಸ್ಥೆನ ಕಾಪಾಡುವ ದೃಷ್ಟಿಯಿಂದ ಕರ್ನಾಟಕ ಅಬಕಾರಿ ನಿಯಮಗಳು 1967 ನಿಯಮ 10B ಅಡಿಲಿರುವ ಅಧಿಕಾರದಂಗೆ 8 ಸಾಯಂಕಾಲ 6 ಗಂಟೆಯಿಂದ 10 ಮಧ್ಯರಾತ್ರಿಗೆ ಮುಟ್ಟ ಮತ್ತೆ 12 ಮಧ್ಯರಾತ್ರಿ 12 ಗಂಟೆಯಿಂದ 13 ಮಧ್ಯರಾತ್ರಿ 12 ಗಂಟೆಗೆ ಮುಟ್ಟ ಕೊಡಗು ಜಿಲ್ಲೆಯಲ್ಲಿ ಎಲ್ಲಾ ತರದ ಕಳ್ಳು ಸಾಗಿಸುವುದು ಶೇಖರಣೆ ಮತ್ತೆ ಎಲ್ಲಾ ತರದ ಅಂಗಡಿ ಬಾರ್ ರೆಸ್ಟೋರೆಂಟ್ ಕ್ಲಬ್ ಸ್ಟಾರ್ ಹೋಟೆಲ್ಗಳಲ್ಲಿ ಎಲ್ಲಾ ತರದ ಕಳ್ಳು ಮಾರುದರ್ನ ನಿಷೇಧಿಸಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ಡಾ ಬಿಸಿ ಸತೀಶವು ಆದೇಶ ಹೊರಡಿಸಿದರು. ಸೂಡಾನ್ ದೇಶದಲ್ಲಿ ಸೇನೆ ಹಂಗೆ ಅರೆಸೇನಾ ಪಡೆಗಳ ನಡುವಿನ ಸಂಘರ್ಷದ ದೊಡ್ಡ ಪ್ರಮಾಣದ ಸಾವು ನೋವು ಉಂಟಾಗ್ತಿದ್ದು ಕರ್ನಾಟಕದ ಸುಮಾರು ಜನ ಸಿಕ್ಕಿ ಹಾಕೊಂಡಿರುವ ಮಾಹಿತಿ ಇದ್ದು ಕೊಡಗು ಜಿಲ್ಲೆನ ಯಾರು ಸೂಡಾನ್ ದೇಶದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಜಿಲ್ಲಾ ವಿಪತ್ತು ನಿರ್ವಹಣಾ ಕೇಂದ್ರಕ್ಕೆ ಮಾಹಿತಿ ಕೊಡಕೂತ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಟಣೆ ತಿಳಿಸಿತ್ತು. ಕೊಡವ ಕೂಟ ಹಂಗೆ ಕೂರ್ಗ್ ಫೌಂಡೇಶನ್ ವತಿಯಿಂದ ಟಾಟಾ ಕಾಫಿ ಕಂಪನಿ ಅಮ್ಮತ್ತಿನ ಗ್ರಾಮೀಣ ಭಾರತ ಆರೋಗ್ಯ ಆಸ್ಪತ್ರೆಯಲ್ಲಿ ಹೊಸದಾಗಿ ಸಿಟಿ ಸ್ಕ್ಯಾನ್ ಯಂತ್ರ ಅಳವಡಿಸಿದ್ದು ಇದರ ಉದ್ಘಾಟನಾ ಕಾರ್ಯಕ್ರಮ ಇದೇ 25 ಮಧ್ಯಾಹ್ನ ಆಸ್ಪತ್ರೆಯಲ್ಲಿ ನಡೆದಿದೆ. ಚೆರಿಯಪರಂಬನ ಜನರಲ್ ಕೆಎಸ್ ತಿಮ್ಮಯ್ಯ ಆಟದ ಬಾಣಿಯಲ್ಲಿ ಇದೇ 22ರಿಂದ ಬಾಳೆಹಡ ಕ್ರಿಕೆಟ್ ಹಬ್ಬ ನಡೆದಿದೆ. ಈ ಸಲ 252 ಕುಟುಂಬಗ ನೋಂದಣಿ ಮಾಡಿಕೊಂಡಿಟ್ಟು ಏಪ್ರಿಲ್ 22ರಿಂದ ಮೇ 21ಕ್ಕೆ ಮುಟ್ಟ 30 ದಿನಗಳ ಕಾಲ ಪಂದ್ಯಾಟ ನಡೆಯಕ್ಕಿದ್ದು 2772 ಆಟಗಾರರು ಭಾಗವಹಿಸುವೆ. ಜವಾಹರ್ ನವೋದಯ ಶಾಲೆನ 6ನೇ ತರಗತಿಗೆ ಸೇರಿಕೆ ಇರುವ ಪ್ರವೇಶ ಪರೀಕ್ಷೆ ಇದೇ ಏಪ್ರಿಲ್ 29ರ ಬೆಳಿಗ್ಗೆ 11:30 ಗಂಟೆಗೆ ಜಿಲ್ಲೆನ ಬೇರೆ ಬೇರೆ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದಿದೆ. ಪರೀಕ್ಷಾರ್ಥಿಗ ಪ್ರವೇಶ ಪತ್ರನ ನವೋದಯ ವಿದ್ಯಾಲಯ ಸಮಿತಿನ ಜಾಲತಾಣದಿಂದ ಡೌನ್ಲೋಡ್ ಮಾಡ್ಕೊಳಕ್ ಜಿಲ್ಲೆನ 6 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಕ್ಕಿದ್ದು ಮಡಿಕೇರಿನ ಸಂತ ಮೈಕಲರ ಪ್ರೌಢಶಾಲೆ, ಸೋಮವಾರಪೇಟಿನ ಸರ್ಕಾರಿ ಜೂನಿಯರ್ ಕಾಲೇಜು, ಓಎಲ್ವಿ ಪ್ರಾಥಮಿಕ ಶಾಲೆ, ಫಾತಿಮಾ ಕಾನ್ವೆಂಟ್, ವಿರಾಜಪೇಟೆನ ಸೆಂಟನ್ ಶಾಲೆ ಹಂಗೆ ಪೊನ್ನಂಪೇಟೆನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಪರೀಕ್ಷೆ ನಡೆದಿದ್ದಂತ ಪ್ರಾಂಶುಪಾಲರು ತಿಳಿಸಿದರು. ಕುಂದಚೇರಿನ ಕೆದಂಬಾಡಿ ಕುಟುಂಬದ ಆಟದ ಬಾಣಿಯಲ್ಲಿ ನಡೆಯುತ್ತಿರುವ ಕೆದಂಬಾಡಿ ಕಪ್ ಗೌಡ ಕುಟುಂಬಗಳ ನಡುವಿನ ಕ್ರಿಕೆಟ್ ಆಟದ ಇಂದಿನ ಪಂದ್ಯದಲ್ಲಿ ಕೆದಂಬಾಡಿ ಕಡಪಾಲ ಕಾಂಗೀರ ಕುಟುಂಬ ತಂಡಗ ಗೆದ್ದು ಮುಂದಿನ ಹಂತಕ್ಕೆ ಹೋಗೋಳು. ನಾಳೆ ಬೊಲ್ತಜಿರ ದೇವಾಯಿರ ಸೇರಮರಕಡ ಕಾಳೆಯಂಡ ಪಾಲಾರುಗುಂಡಿಯ ನೂಜಿಬೈಲು ಕುಟುಂಬ ತಂಡಗಳಿಗೆ ಪಂದ್ಯಾಟ ನಡೆದಿದೆ. ಎರಡನೇ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಏಪ್ರಿಲ್ 21 ನಾಳೆ ಬೆಳಿಗ್ಗೆ ಪ್ರಕಟ ಆದತ್ತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ತಿಳಿಸಿತ್ತು. ಮಾರ್ಚ್ ತಿಂಗಳಲ್ಲಿ ನಡೆದಿದ್ದ ಎರಡನೇ ಪಿಯುಸಿ ಪರೀಕ್ಷೆ ಫಲಿತಾಂಶನ www.kearresult.nic.in ನಿಂದ ಪಡ್ಕೊಳಕ್ಕ ಶಿಕ್ಷಣ ಇಲಾಖೆಯ ಪ್ರಕಟಣೆ ತಿಳಿಸಿತ್ತು. ಕರ್ನಾಟಕ ಅರಣ್ಯ ಕೊಡಗು ವೃತ್ತದಲ್ಲಿ ಒಟ್ಟು 5 ಆನೆ ಕಾವಾಡಿಗ ಹುದ್ದೆನ ನೇಮಕಾತಿ ಮಾಡ್ಕೊಳಕ್ಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ 29 ಆಖಿರಿ ದಿನ ಆಗಿದ್ದು ಜಾಸ್ತಿ ಮಾಹಿತಿ ಬೇಕರೆ ಇಲಾಖೆಯ ವೆಬ್ಸೈಟ್ www.kfdrecruitment.in ಲಿ ಹಂಗೆ ಕಚೇರಿಲಿ ಸನ ಲಭ್ಯ ಇದ್ದದೆ ಅಂತ ಅರಣ್ಯ ಸಂರಕ್ಷಣಾಧಿಕಾರಿಯವರು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಟೂತಾಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಡಬಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಕೊಡಗಿನ ಹೆಸರಾಂತ ಭಾರತೀ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತೀ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಪೊನ್ನಂಪೇಟೆ ತಾಲೂಕು ಬೆಳ್ಳೂರು ಗ್ರಾಮತ್ರ ಬೊಳ್ಳಿಮಾಡ ಒಕ್ಕತ್ರ ಗುರುಕಾರಣಂಗ್ ಕೊಡ್ಪ ಕಾರ್ಯಕ್ರಮ ಇದೇ ಇರೋ ತೊಂದಾಂಗ ಬೊಳ್ಳ್ಯಾಚ ಪಾಲಕ 10 ಗಂಟೆಗೆ ಒಕ್ಕ ಬಲ್ಯ ಮನೆಯಲ್ಲಿ ನಡ್ಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದುವಲ್ಲ ಬಂತು ಗುರುಕಾರಣಾಂಡ ಆಶೀರ್ವಾದ ಪಡೆದೋಣಂದು ಬೊಳ್ಳಿಮಾಡ ಒಕ್ಕಕಾರ ಕಟ್ಟಂಡಿತು. ನಿಮ್ಮ ನೆಚ್ಚಿನ ಶ್ಕೋಡಾ ಪ್ರಸ್ತುತ ಪಡಿಸುತ್ತಿದೆ ಹೊಸ ಶ್ಕೋಡಾ ಕುಶಾಕ್ ಆನೆಕ್ಸ್ ಎಡಿಷನ್. ಇದು ಶ್ಕೋಡಾ ಇಂಡಿಯಾದ 2.0 ಪ್ಲಾನ್ ಅಡಿಯಲ್ಲಿ ಲಾಂಚ್ ಆಗಿರೋ ಫಸ್ಟ್ 5-star NCAP ರೇಟೆಡ್ ಕಾಂಪ್ಯಾಕ್ಟ್ SUV. ಕುಶಾಕ್ ಆನೆಕ್ಸ್ ಎಡಿಷನ್ ಈಗ 1 liter ಟರ್ಬೋ ಪೆಟ್ರೋಲ್ ಇಂಜಿನ್ ಒಂದಿಗೆ LED ಹೆಡ್ಲೈಂಪ್ಸ್ ವಿತ್ DRL, ಡ್ಯೂಯಲ್ ಟೋನ್ ಇಂಟೀರಿಯರ್, ರೇರ್ ವೈಪರ್ ಅಂಡ್ ಡಿಫಾಗರ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಮತ್ತು ಇನ್ನಷ್ಟು ಆಕರ್ಷಕ ಫೀಚರ್ಸ್ ನೊಂದಿಗೆ. ಬೆಲೆ ಕೇವಲ 12.39 lakhs ನಿಂದ ಆರಂಭ. ಫಾರ್ ಬುಕಿಂಗ್ಸ್ ಅಂಡ್ ಟೆಸ್ಟ್ ಡ್ರೈವ್ ವಿಸಿಟ್ ಪ್ಯಾಲೇಸ್ ಸ್ಕೋಡಾ, ಸರಸ್ವತಿಪುರಂ ನೆಕ್ಸ್ಟ್ ಟು ವೆಸ್ಟ್ ಸೈಡ್ ಅಂಡ್ ಕೂರ್ಗಲ್ಲಿ ನಿಯರ್ ಎಕ್ಸೆಲ್ ಪಬ್ಲಿಕ್ ಸ್ಕೂಲ್, ಮೈಸೂರು. ಕಂಡೀಷನ್ ಸಪ್ಲೈ. ಬೆಪ್ಪುನಾಡು ಅರಮೇರಿ ಗ್ರಾಮ ಪೆಮ್ಮತ್ ಮಾನಿ ಶ್ರೀ ಭಗವತಿ ದೇವಡ ಕಾಲ್ತನ ಮೆರ ಮಾರಿ ಪತ್ಲ ಇರೋ ತೊಂದಂಗ್ ನಾಳೆ ಬೊಳ್ಳ್ಯಾಚ ದೇವ ಕುಳಿಪಕ್ಕ ಪೋಪೋ ಬೈಟ್ ದೇವಡ ಆಟ ನಡ್ಪ. ಭಕ್ತಾದಿಯಲ್ಲ ಬಂತು ದೇವಡ ಆಶೀರ್ವಾದ ಪಡೆದೋಣಂದು ತಕ್ಕ ಮುಖ್ಯಸ್ಥಂಗ ಪಿಂಗ ಆಡಳಿತ ಮಂಡಳಿ ಕಾರಕಟ್ಟಂಡಿತು. ನೆಮ್ಮಲೆ ಗ್ರಾಮ ಮಾನೀರ ಒಕ್ಕತ್ರ ಗುರುಕಾರಣಂಗ್ ಮೀದಿ ಬೆಪ್ಪ ಕಾರ್ಬಾರ್ ನಾಳೆ ಬೊಳ್ಳ್ಯಾಚ ಒಕ್ಕತ್ರ ಕೈ ಮರ್ತು ನಡ್ಪ. ಒಕ್ಕಕಾರ ತಾಮನೆ ಮೊಳಿಯ ಸಂಸಾರಡೆ ಬಂತು ಗುರುಕಾರಣಂದ ಆಶೀರ್ವಾದ ಪಡೆದೋಣಂದು ಮಾನೀರ ಒಕ್ಕತ್ರ ಅಧ್ಯಕ್ಷ ಪಿಂಗ ಆಡಳಿತ ಮಂಡಳಿ ಕಾರಕಟ್ಟಂಡಿತು. April 12 ನಿಧನರಾದ ಮದೆನಾಡು ಗ್ರಾಮ ನಂಗಾರು ವಿ ನಾಗಪ್ಪ ಅವರ ತಿಥಿಕರ್ಮಾಂತರ ಇದೇ 22 ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಮದೆನಾಡಿನ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ಭಾಗೀರಥಿ, ಮಗ ಪ್ರಜ್ವಲ್ ನಾಗಪ್ಪ ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡ ಸ್ಕಾಲರ್ಶಿಪ್ ಟೆಸ್ಟ್ ಇದೇ 2023 June 10 ಆನ್ಲೈನ್ ಮುಖಾಂತರ ನಡೆಯಲಿದ್ದು, ಅರ್ಹ ವಿದ್ಯಾರ್ಥಿಗಳಿಗೆ ಕೆವಿಜಿ ಇಂಜಿನಿಯರಿಂಗ್ ಕಾಲೇಜಿನ 2023-24 ಶೈಕ್ಷಣಿಕ ವರ್ಷದಲ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಬಯಸುವ ಸಂದರ್ಭ ಬೋಧನಾ ಶುಲ್ಕದಲ್ಲಿ 100% ವಿನಾಯಿತಿ ನೀಡಲಾಗುವುದು. ಇದರ ಸದುಪಯೋಗಕ್ಕಾಗಿ ವೆಬ್ಸೈಟ್ ವಿಳಾಸ www.kvgceexam.com ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸ್ಆಪ್ ಸಂಖ್ಯೆ 9019761755 ಅನ್ನು ಸಂಪರ್ಕಿಸಿ. ಮೈಸೂರಿನ ಪ್ರತಿಷ್ಠಿತ ಮೈಕಾ ಕಾಲೇಜಿನಲ್ಲಿ PUC ಕಾಮರ್ಸ್ ಮತ್ತು ಸೈನ್ಸ್, ಬಿಕಾಂ, BBA, BCA, ಬಿಕಾಂ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಅಡ್ಮಿಷನ್ ಕೌನ್ಸಿಲಿಂಗ್ ಆರಂಭಗೊಂಡಿದೆ. ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕಾಗಿ ಇಂದೇ ಕರೆ ಮಾಡಿ 8147-810-0. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್, ಎಸಿ, ಕೂಲರ್, ವಾಷಿಂಗ್ ಮಷೀನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ, 0% ಸಾಲ ಸೌಲಭ್ಯ, ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪ್ ಇಂದ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಕೇಳುಗರೆ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಕೇಳಲಿದ್ದೀರಿ ಮತದಾನದ ಮಹತ್ವ. ಈ ಬಗ್ಗೆ ನ್ಯಾಯವಾದಿ ಶ್ರೀಮತಿ ಸರ್ ಸೀಜಾ ರಾಜನ್ ಅವರಿಂದ ಭಾಷಣ. ಬಳಿಕ ಮಹಿಳೆಯರು ಮತ್ತು ಮಕ್ಕಳಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆ, ಈ ಬಗ್ಗೆ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಆಹಾರ ತಜ್ಞೆ ಡಾಕ್ಟರ್ ಸಂಗೀತಾ ಸಾವಳಗಿ ಅವರೊಡನೆ ಸಂದರ್ಶನ. ಕೇಳಿ ನಾಳೆ ಮಧ್ಯಾಹ್ನ 12:00. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯಂದುಳ್ಳ ಕಾಳಿಮಡ ಮಮತಾಜಿನ. ಕರ್ನಾಟಕ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ದಂಡಾರ್ಥ 23 ಮತದಾನ. ಓಟು ಕಣಕ್ಕು ಕಾರ್ಯತನ ಛಾಯೋಡ ನಡತ್ತುವಕ್ಕು ಪಿನ್ನ ಕಾನೂನು ಸುವ್ಯವಸ್ಥನ ಕಾತು ಬೆಪ್ಪನಿಟ್ಟಲು ಕರ್ನಾಟಕ ಅಬಕಾರಿ ನಿಯಮ 1967 ನಿಯಮ 10B ಇಂಡ ಅಡಿಲು ಮೇ 8:56 ಗಂಟೆಲಿಂಜ ಮೇ 10 ನಡುಪಾದರೆ 12 ಗಂಟೆಗತ್ತನೆ ಪಿನ್ನ ಮೇ 12 ನಡುಪಾದರೆ 12 ಗಂಟೆಲಿಂಜ ಮೇ 13 ನಡುಪಾದರೆ 12 ಗಂಟೆಗತ್ತನೆ ಕೊಡಗು ಜಿಲ್ಲೆರ ಎಲ್ಲ ಭಾಗತ್ತು ಕಳ್ಳು ಎಡ್ತ ಪೊಪ್ಪು ಕಳ್ಳು ಎಡ್ತ ಪೊಪ್ಪನ ಪಿನ್ನ ಅಂಗಡಿ ಬಾರು ಪಿನ್ನ ರೆಸ್ಟೋರೆಂಟ್ ಕ್ಲಬ್ ಸ್ಟಾರ್ ಹೋಟೆಲ್ ಪೂರ್ತಿಯಾಯಿತು ನಿಷೇಧ ಮಾಡುವನಕ್ಕೆ ಜಿಲ್ಲಾಧಿಕಾರಿ ಪಿನ್ನ ಜಿಲ್ಲಾ ದಂಡಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ಆದೇಶ ಹೊರಡಿಸಿಟ್ಟಿತು. ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟನಕ್ಕೆ 20 ದಂಡು ಅಭ್ಯರ್ಥಡೆಲ್ಲಂಜ 31 ನಾಮಪತ್ರತನ ಒಪ್ಪುಚಿಟ್ಟ ವರದಿಯಾಯಿತು. ದಂಡಾರ್ಥ 20-23 ಸಾಲರ ದಂಡನೆ ಪಿಯುಸಿರ ಫಲಿತಾಂಶ ನಾಳೆ 10:30 ವೆಬ್ಸೈಟ್ಲು ಪ್ರಕಟ ಆಪಂದು ಕರ್ನಾಟಕ ಪಿಯು ಮಂಡಳಿರ ಪ್ರಕಟಣೆಲು ಅರಂಜಿತು. ಕೊಡವ ಒಕ್ಕಡೊಕ್ಕಡ ನಡುರ 21 ಕಾಲತ್ರ ಕ್ರಿಕೆಟ್ ಕಳಿಕೂಟ ಬಾಳೆಯಡ ಕಪ್ ಕ್ರಿಕೆಟ್ ನಮ್ಮ ಇದೇ 20 ಸುರುವಾಪ ನಾಪೋಕ್ಲಚರಿಯ